ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈಗ ಸಾಕ್ಷರತೆಯ ಗೀತೆಯನ್ನು ಕೇಳೋಣಂತ. ವೀರೇಶ್ ಬಡಿಗೇರವರಿಂದ ಒಂದು ಸಾಕ್ಷರತೆಯ ಗೀತೆ. ನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಹಾಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಅಕ್ಷರ ಕಲಿಯ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ, ಅಕ್ಷರ ಕಲಿಯ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ. ಆ ಅಕ್ಷರವೆಂಬುದು ಜೀವನಾಡಿ ನೋಡ, ಮಾನವ ಕುಲಕ್ಕೆ ಅಕ್ಷರವೆಂಬುದು ಜೀವನಾಡಿ ನೋಡ, ಮಾನವ ಕುಲಕ್ಕೆ ಅಕ್ಷರವೆಂಬುದು ಜೀವನಾಡಿ ನೋಡ, ಮಾನವ ಕುಲಕ್ಕೆ ಅಕ್ಷರವೆಂಬುದು ಜೀವನಾಡಿ ನೋಡ. ಇದನ್ನ ನೀನು ಮರೆಯಬೇಡ, ಇದನ್ನ ನೀನು ಮರೆಯಬೇಡ, ಇದನ್ನು ನೀನು ಮರೆಯಬೇಡ, ಇದನ್ನು ಅಕ್ಷರ ಕಲಿತು ನೋಡ ತಮ್ಮ, ಅಕ್ಷರ ಕಲಿತು ನೋಡ, ಅಕ್ಷರ ಕಲಿತು ನೋಡ ತಮ್ಮ, ಅಕ್ಷರ ಕಲಿತು ನೋಡ. ಆ ಹಾಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಹಾಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಅಕ್ಷರ ಕಲಿಯ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ, ಅಕ್ಷರ ಕಲಿಯ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ. ಓದು ಕಲಿತರೆ ಜ್ಞಾನ ಬೆಳೆಸುವ ಶಕ್ತಿ ಬರುವುದಣ್ಣ, ಓದು ಕಲಿತರೆ ಜ್ಞಾನ ಬೆಳೆಸುವ ಶಕ್ತಿ ಬರುವುದಣ್ಣ, ಓದು ಕಲಿತರೆ ಜ್ಞಾನ ಬೆಳೆಸುವ ಶಕ್ತಿ ಬರುವುದಣ್ಣ, ಓದು ಕಲಿತರೆ ಜ್ಞಾನ ಬೆಳೆಸುವ ಶಕ್ತಿ ಬರುವುದಣ್ಣ, ಮನಸ್ಸಿಗೆ ದಾರಿ ತೋರಿಸುವುದಣ್ಣ, ಮನಸ್ಸಿಗೆ ದಾರಿ ತೋರಿಸುವುದಣ್ಣ, ಜೀವಕ್ಕೆ ಬೆಳಕು ತರುವುದಣ್ಣ, ಜೀವಕ್ಕೆ ಬೆಳಕು ತರುವುದಣ್ಣ, ಜೀವಕ್ಕೆ ಬೆಳಕು ತರುವುದಣ್ಣ, ಜೀವಕ್ಕೆ ಬೆಳಕು ತರುವುದಣ್ಣ. ನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಹಾಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಅಕ್ಷರ ಕಲಿಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ, ಅಕ್ಷರ ಕಲಿಯ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ. ಅಕ್ಷರ ತೆನಿಯು ಮುತ್ತಿನ ಕಾಳದು ತರುವುದಣ್ಣ ಧ್ವನಿಯ, ಅಕ್ಷರ ತೆನಿಯು ಮುತ್ತಿನ ಕಾಳದು ತರುವುದಣ್ಣ ಧ್ವನಿಯ, ಅಕ್ಷರ ತೆನಿಯು ಮುತ್ತಿನ ಕಾಳದು ತರುವುದಣ್ಣ ಧ್ವನಿಯ, ಅಕ್ಷರ ತೆನಿಯು ಮುತ್ತಿನ ಕಾಳದು ತರುವುದಣ್ಣ ಧ್ವನಿಯ. ಬಡತನ ದೂರ ದೂರ ಗೆಳೆಯ, ಬಡತನ ದೂರ ದೂರ ಗೆಳೆಯ, ಬಡತನ ದೂರ ದೂರ ಗೆಳೆಯ, ಬಡತನ ದೂರ ದೂರ ಗೆಳೆಯ. ಅಕ್ಷರ ಕಲಿಯು ನೀನು ಗೆಳೆಯ, ಅಕ್ಷರ ಕಲಿಯು ನೀನು ಗೆಳೆಯ, ಅಕ್ಷರ ಕಲಿಯು ನೀನು ಗೆಳೆಯ, ಅಕ್ಷರ ಕಲಿಯು ನೀನು ಗೆಳೆಯ. ಆ ಕಲಿಯಣ್ಣ. ವೀರೇಶ್ ಬಡಿಗೆಯರವರಿಂದ ಸಾಕ್ಷರತೆಯ ಗೀತೆಯೊಂದನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾನಿ ಪ್ರತಿ ಕ್ವಿಂಟಾಲಿಗೆ. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೀಬುಹಣ್ಣು ಕನಿಷ್ಠ 5,000 ರೂಪಾಯಿಯಿಂದ ಗರಿಷ್ಠ 8,000 ರೂಪಾಯಿಗಳು ಇದ್ದಾವೆ. ಸಪೋಟ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 1,500 ರೂಪಾಯಿಯಿಂದ 2,000 ರೂಪಾಯಿಗಳು. ತೆಂಗಿನಕಾಯಿ 8,000 ರಿಂದ 13,000 ರೂಪಾಯಿಗಳು. ಹತ್ತಿ 4,859 ರಿಂದ 6,333 ರೂಪಾಯಿಗಳು. ಇನ್ನು ದ್ರಾಕ್ಷಿ ಇತರೆ 2,000 ರೂಪಾಯಿಯಿಂದ 3,000 ರೂಪಾಯಿಗಳು. ಗೆಜ್ಜಿ ಶೇಂಗಾ 2,676 ರೂಪಾಯಿಯಿಂದ 7,200 ರೂಪಾಯಿಗಳು. ಕರ್ಬೂಜ್ 1,400 ರೂಪಾಯಿಯಿಂದ 2,200 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1,710 ರೂಪಾಯಿಯಿಂದ 2,774 ರೂಪಾಯಿಗಳು. ಮೋಸಂಬಿ 2,500 ರೂಪಾಯಿಯಿಂದ 3,000 ರೂಪಾಯಿಗಳು. ಈರುಳ್ಳಿ